ಉಡುಪಿ ಜಿಲ್ಲೆಯ ಜಂಟಿ ಕೃಷಿ ನಿರ್ದೇಶಕರಾದ ಡಾಕ್ಟರ್ ಎಚ್ ಕೆಂಪೇಗೌಡ ಅವರೊಂದಿಗಿನ ಸಂದರ್ಶನ. ಪ್ರಧಾನ ಮಂತ್ರಿ ಕಿಸಾನ್ ಮಾನ್ ಧನ್ ಯೋಜನಾ ಮಿಲೇಗಾ ಪೆನ್ಷನ್ ಕಾ ಸಹಾರ ಕೃಷಕ ನಾ ಹೋಗಾ ಬೇಸಹಾರ ಜುಡೇಗಾ ಖುಷಿಯೋ ಸೇ ನಾತಾ ಕಟೇಗಾ ಸುಖ ಸೇ ಬುಢಾಪಾ ಸುರಕ್ಷಿತ ಹೋಗಾ ಅನ್ನದಾತಾ ಸುರಕ್ಷಿತ ಹೋಗಾ ಅನ್ನದಾತಾ. ಪ್ರಧಾನ ಮಂತ್ರಿ ಕಿಸಾನ್ ಮಾನ್ ಧನ್ ಯೋಜನಾ ಸೇ ಲಘು ಸೀಮಾಂತ ಕಿಸಾನೋ ಕಾ ಭವಿಷ್ಯ ಹೋಗಾ ಸುರಕ್ಷಿತ ಔರ್ 60 ವರ್ಷ ಕಿ ಆಯು ಸೇ 3000 ರೂಪಾಯಿ ಮಾಸಿಕ ಪೆನ್ಷನ್ ಹೋಗಿ ಸುನಿಶ್ಚಿತ 55 ರೂಪಾಯಿ ಸೇ 200 ರೂಪಾಯಿ ಕಿ ಮಾಸಿಕ ಕಿಶ್ತ ದೇಕರ್ ಪ್ರವೇಶ ಕರ್ ಸಕ್ತೆ ಹೈ 18 ಸೇ 40 ವರ್ಷ ತಕ್ ಕೆ ಕಿಸಾನ್ ಇಸ್ ಅಂಶದಾಯಕ ಯೋಜನಾ ಮೇ ಸರ್ಕಾರ ದೇಗಿ ಬರಾಬರ್ ಕಾ ಯೋಗದಾನ ಸಭಿ ಕಿಸಾನ್ ಭಾಯಿ ಬಹನ್ ಇಸ್ ಯೋಜನಾ ಕೆ ಲಾಭ ಕೆ ಲಿಯೇ ಜನ ಸೇವಾ ಕೇಂದ್ರ ಮೇ ಜಾಯೇ ಔರ್ ಅಪ್ನಾ ನಿಶುಲ್ಕ ನಾಮಾಂಕನ್ ಕರಾಯೇ. ಪ್ರಧಾನ ಮಂತ್ರಿ ಕಿಸಾನ್ ಮಾನ್ ಧನ್ ಯೋಜನಾ ಅನ್ನದಾತಾ ಕೆ ಪರಿಶ್ರಮ ಸಂಬಲ್ ಪೆನ್ಷನ್ ಸೇ ಸುರಕ್ಷಿತ ಉನ್ಕಾ ಕರ್. ಕೃಷಿ ಏವಂ ಕಿಸಾನ್ ಕಲ್ಯಾಣ ಮಂತ್ರಾಲಯ ಭಾರತ ಸರ್ಕಾರ ದ್ವಾರ ಜನಿತ್ ಮೇ ಜಾರಿ. ರೈತ ಬಂಧುಗಳೇ, ಈಗ ಕೇಳಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೃಷಿ ಅಭಿವೃದ್ಧಿ. ಈ ಕುರಿತು ಉಡುಪಿ ಜಿಲ್ಲೆಯ ಜಂಟಿ ಕೃಷಿ ನಿರ್ದೇಶಕರಾದ ಡಾಕ್ಟರ್ ಎಚ್ ಕೆಂಪೇಗೌಡ ಅವರೊಂದಿಗಿನ ಸಂದರ್ಶನ. ಕೃಷಿ ಹೇಗೆ ಬೆಳೆದು ಬಂತು, ನಮ್ಮ ಸ್ವತಂತ್ರ ಬಂದಂತ ಸಂದರ್ಭದಲ್ಲಿ ಅಥವಾ ಅದಕ್ಕೆ ಪೂರ್ವವಾಗಿ ಹೇಗಿತ್ತು ಕೃಷಿ, ಮತ್ತೆ ಈಗ ಪರಿಸ್ಥಿತಿ ಹೇಗಿದೆ, ಹಾಗೆ ಇಲಾಖೆ ಕೂಡ ಹೇಗೆ ಜೊತೆ ಜೊತೆನಲ್ಲಿ ಕೈ ಜೋಡಿಸ್ಕೊಂಡು ಕೃಷಿಕರ ಜೊತೆಗೆ ನಡೆದು ಬಂದಿದೆ ಅನ್ನೋದ್ರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಕೊಡೋದಕ್ಕೆ ನಾನು ಇಷ್ಟಪಡ್ತೇನೆ. ವಿಶೇಷವಾಗಿ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆ ಉಡುಪಿ ಜಿಲ್ಲೆ ಒಂದು ಲೆಕ್ಕದಲ್ಲಿ ಕೃಷಿ ಪ್ರಧಾನವಾದಂತಹ ಜಿಲ್ಲೆ. ಪ್ರಾರಂಭದಲ್ಲಿ ಭತ್ತದ ಕೃಷಿ ಪ್ರಧಾನವಾದಂತಹ ಕೃಷಿಯಾಗಿತ್ತು, ಜೊತೆ ಜೊತೆನಲ್ಲಿ ಕಬ್ಬು ಕೂಡ ಸಾಕಷ್ಟು ಪ್ರದೇಶದಲ್ಲಿ ಇವೆರಡು ಜಿಲ್ಲೆಗಳಲ್ಲಿ ಇತ್ತು. ಆದ್ರೆ ಕಾರಣಾಂತರದಿಂದ ಭತ್ತದ ಕೃಷಿಯ ಪ್ರದೇಶ ಮತ್ತೆ ಆಸಕ್ತಿ ಕೂಡ ರೈತರಲ್ಲಿ ಆಸಕ್ತಿ ಕೂಡ ಕಡಿಮೆ ಆಗ್ತಾ ಬಂದು ಬಹಳ ಗಣನೀಯವಾದಂತಹ ಬದಲಾವಣೆಗಳು ಕೃಷಿ ಕ್ಷೇತ್ರದಲ್ಲಿ ಎರಡು ಜಿಲ್ಲೆಗಳಲ್ಲಿ ಆಗಿರುವಂತದನ್ನ ನಾವು ಅಂಕಿಅಂಶಗಳನ್ನ ನೋಡ್ಕೊಂಡು ಕಂಡುಕೊಳ್ಬಹುದು. ಉದಾಹರಣೆಗೆ ಹೇಳೋದ್ರೆ 2001 ಒಟ್ಟು ಕೃಷಿ ಪ್ರದೇಶ 130,000 ಹೆಕ್ಟೇರ್ ಉಡುಪಿ ಜಿಲ್ಲೆಯಲ್ಲಿ ಇದ್ರೆ ಪ್ರಸ್ತುತ ಈಗ ಅದು 121,000 ಹೆಕ್ಟೇರ್ ಬಂದಿದೆ. ಅಂದ್ರೆ ಉಳಿದ ಸರಿಸುಮಾರು ಒಂದು 9-10,000 ಹೆಕ್ಟೇರ್ ಅಷ್ಟು ಬೀಳುಭೂಮಿ ಅಂತ ಅಂದ್ರೆ ಉಪಯುಕ್ತ ಭೂಮಿ ಕೂಡ ಕೃಷಿಗೆ ಬಳಕೆ ಆಗ್ತಾ ಇಲ್ಲ ಅನ್ನುವಂಥದ್ದು ನಮ್ಮ ಅಂಕಿಅಂಶ ಹೇಳ್ತದೆ. ಅಂದು 2000-2001 ಕೃಷಿ ಒಟ್ಟು ಕೃಷಿ ಪ್ರದೇಶ 82,000 ಹೆಕ್ಟೇರ್ ಇತ್ತು, ಈಗ ಅದರ ಅಂಕಿಅಂಶ 48,000 ಬಂದಿದೆ ಉಡುಪಿ ಜಿಲ್ಲೆನಲ್ಲಿ. ಅದೇ ತೋಟಗಾರಿಕೆ ಬೆಳೆಗಳಿಗೆ ನೋಡಿದ್ರೆ ತೋಟಗಾರಿಕಾ ಬೆಳೆ ವಾಣಿಜ್ಯ ಬೆಳೆಗಳು ಪ್ರಮುಖವಾಗಿ ಹೇಳುವಂತದ್ದು ಅಡಿಕೆ ಮತ್ತೆ ತೆಂಗು ಬೆಳೆ ಮತ್ತೆ ಇತರೆ ವಾಣಿಜ್ಯ ಬೆಳೆಗಳ ಒಟ್ಟು ಪ್ರದೇಶ 2000-2001 47,000 ಹೆಕ್ಟೇರ್ ಇದ್ದದ್ದು ಈಗ 2021-22 73,000 ಹೆಕ್ಟೇರ್ ಗೆ ಏರಿಕೆಯಾಗಿದೆ. ಅಂದ್ರೆ ಒಂದು ಕಡೆ ಕೃಷಿ ಪ್ರಧಾನವಾದಂತ ಭತ್ತದ ಕೃಷಿ ಮತ್ತೆ ಆಹಾರದ ಪ್ರಮುಖ ಬೆಳೆ ಆಗಿದ್ದಂತ ಭತ್ತದ ಕೃಷಿ ಪ್ರದೇಶ ಬಹಳ ಬದಲಾವಣೆಯನ್ನ ನಾವು ಕಂಡಿದ್ದೇವೆ. ಇದಕ್ಕೆಲ್ಲ ಬಹಳ ವಿಶ್ಲೇಷಣೆ ಮಾಡ್ತಾ ಹೋದ್ರೆ ತುಂಬಾ ಕಾರಣಗಳು ಬರ್ತವೆ. ಅದನ್ನ ನಾವು ಪ್ರತಿ ಸಂದರ್ಭದಲ್ಲೂ ಕೂಡ ಇದ್ರ ಬಗ್ಗೆ ಮಾತಾಡ್ತಾನೆ ಬಂದಿದ್ದೀವಿ. ಬಹು ವಿಶೇಷವಾಗಿ ಇಲ್ಲಿ ವಾಣಿಜ್ಯ ಬೆಳೆಗೆ ಬದಲಾವಣೆ ಆಗಿರೋದಕ್ಕೆ ಮೊದಲನೇ ಕಾರಣ ಅಂತಂದ್ರೆ ನಮ್ಮ ಅಡಿಕೆ ಬೆಳೆ ಮತ್ತೆ ಇತರೆ ತೋಟಗಾರಿಕಾ ಬೆಳೆಗಳಿಗೆ ಸಿಕ್ಕತಕ್ಕಂತ ವಾರ್ಷಿಕ ಆದಾಯ ವಾರ್ಷಿಕ ವರಮಾನ ಮೊದಲನೇ ಕಾರಣ. ಆದ್ರೆ ಮತ್ತೊಂದು ಕಾರಣ ನಿರ್ವಹಣೆ ಮಾಡ್ತಕ್ಕಂಥದ್ದು, ಕೃಷಿ ಬೆಳೆ ನಿರ್ವಹಣೆ ಮತ್ತೆ ನಿರ್ವಹಣೆ ವೆಚ್ಚದಲ್ಲಿ ಆಗ್ತಕ್ಕಂತ ವ್ಯತ್ಯಾಸಗಳು. ಭತ್ತದ ಬೆಳೆಗೆ ವಿಶೇಷವಾಗಿ ಲೇಬರ್ ಹೆಚ್ಚು ಬೇಡಿಕೆಯನ್ನ ಕೊಡುವಂಥದ್ದು. ಪ್ರಾರಂಭದಲ್ಲಿ ಸ್ವತಃ ರೈತರೇ ಕೃಷಿಯನ್ನ ಮಾಡ್ಕೊಂಡು ಬರ್ತಾ ಇದ್ರು, ತದನಂತರ ಯಾಂತ್ರೀಕೃತ ಕೃಷಿಗೆ ಬದಲಾವಣೆ ಆದ್ರು, ನಂತರ ಮನೆಯ ಜನ ಕೃಷಿ ಒಂದಲ್ಲಿ ತೊಡಸ್ಕೊಳ್ಳುವಂಥದ್ದು ಬಹಳ ಕಡಿಮೆ ಆಗಿ ಲೇಬರ್ನ ಡಿಪೆಂಡೆನ್ಸಿ ಅಂತ ಹೇಳ್ಬೋದು ಅದು ಹೆಚ್ಚಾದ ಕಾರಣದಿಂದ ಒಂದು ಅರ್ಥದಲ್ಲಿ ಪರಾವಲಂಬಿಗಳಾದ್ರು ರೈತರು. ಇತರೆ ಕೂಲಿ ಕಾರ್ಮಿಕರನ್ನೇ ಹೆಚ್ಚು ಅವಲಂಬನೆ ಮಾಡಿದ್ರಿಂದ ಸರಿಸುಮಾರು ವೆಚ್ಚ ಪ್ರತಿ ಎಕರೆಗೆ ಪ್ರಾರಂಭದಲ್ಲಿ ಏನು 8-10,000 ರೂಪಾಯಿಗೆ ಉತ್ಪಾದನಾ ವೆಚ್ಚ ಇತ್ತು, ಅದು 25-30,000 ಇವತ್ತು ಬಂದ್ಬಿಟ್ಟಿದೆ. ಇತ್ತೀಚಿನ ಕಳೆದ 2 ವರ್ಷದಲ್ಲಿ ಬಹುಶಃ ಇದು ಅದು ಇನ್ನೂ ಏರಿಕೆ ಆಗಿರುವಂತದನ್ನ ನಾವು ಕಾಣ್ತಾ ಇದ್ದೀವಿ. ಈ ಎಲ್ಲಾ ಕಾರಣಗಳಿಂದ ಕೃಷಿ ಪ್ರದೇಶ ಅತ್ಯಂತ ಗಣನೀಯವಾಗಿ ಕಡಿಮೆ ಆಗ್ತಾ ಬಂದು ತೋಟಗಾರಿಕೆ ಬೆಳೆಗಳು ಹೆಚ್ಚಾಗ್ತಾ ಇದಾವೆ. ವಿಶೇಷವಾಗಿ ಅರೆಕಾನಂತೂ ಪ್ರಸ್ತುತ ಕಳೆದ 2 ವರ್ಷದಲ್ಲಿ ನೋಡಿದ್ರೆ ಅದರ ವಿಸ್ತೀರ್ಣ ಮತ್ತೂ ಹೆಚ್ಚಾಗ್ತಾ ಇರುವಂತದನ್ನ ನಾವು ಗಮನಿಸಬಹುದು. ಇದೇನೇ ಇದ್ರು ಕೂಡ ಕೃಷಿ ಇಲಾಖೆ ರೈತರ ಒಟ್ಟಿಗೆ ಸಾಕಷ್ಟು ಕೆಲಸಗಳನ್ನ ಮಾಡ್ಕೊಂಡು ಬಂದಿದೆ. ಈ ಅಮೃತ ಮಹೋತ್ಸವದ ಸಂದರ್ಭದಲ್ಲಿ ಕಳೆದ 75 ವರ್ಷ ನಾವೀಗಾಗಲೇ 75 ವರ್ಷಗಳನ್ನ ಪೂರೈಸ್ತಾ ಇದೀವಿ ಆಗಸ್ಟ್ 15ಕ್ಕೆ. ಇದರ ಅಂಗವಾಗಿ ಹೇಗೆ ಕೃಷಿ ಇಲಾಖೆ ಮತ್ತೆ ರೈತರು ನಮ್ಮ ಕೃಷಿಯ ಒಟ್ಟಿಗೆ ಜೋಡಿಸ್ಕೊಂಡಿದ್ರು, ಈ ಹಿಂದೆ ಹೇಗಿತ್ತು, ಈಗ ಹೇಗಿದೆ ಅನ್ನೋದ್ರ ಬಗ್ಗೆ ಸ್ವಲ್ಪ ಬೆಳಕಿಲ್ಲದೆ ಆದ್ರೆ ಪ್ರಾರಂಭದಲ್ಲಿ ಸ್ವಾತಂತ್ರ್ಯ ಪೂರ್ವದಲ್ಲಿ ಆಕ್ಚುಲಿ ಅಂತ ಒಂದು ಏನು ಸ್ಟ್ರಕ್ಚರ್ಡ್ ವ್ಯವಸ್ಥೆಗಳು ಇರಲಿಲ್ಲ ಕೃಷಿ ಇಲಾಖೆನಲ್ಲಿ. 1901 ಪ್ರಥಮವಾಗಿ ಅಗ್ರಿಕಲ್ಚರ್ ಲ್ಯಾಬ್ ಅಂತ ಹೇಳಿ ಪ್ರಾರಂಭ ಆಗುತ್ತೆ ಬೆಂಗಳೂರಿನಲ್ಲಿ. ಅದ ನಂತರ ಲೆಸ್ಲಿ ಕೋಲ್ಮನ್ ಅನ್ನುವಂಥವ್ರು 1905 ಎಂಟಮಾಲಜಿಸ್ಟ್ ಆಗಿ ಪದಾರ್ಪಣೆಯನ್ನು ಮಾಡ್ತಾರೆ ಇಲಾಖೆನಲ್ಲಿ. ನಂತರ ಅವರನ್ನೇ ಸರ್ಕಾರ, ಅಂದಿನ ಬ್ರಿಟಿಷ್ ಸರ್ಕಾರ 1913 ಅವರನ್ನ ನಿರ್ದೇಶಕರು, ಕೃಷಿ ನಿರ್ದೇಶಕರು ಅಂತ ನೇಮಕ ಮಾಡುತ್ತೆ. ಅವರ ಕಾಲಾವಧಿನಲ್ಲಿ, ಕಾಲಘಟ್ಟ ಸುಮಾರು ವರ್ಷಗಳು ಅವರು ಕೃಷಿ ನಿರ್ದೇಶಕರಾಗಿ ಕಾರ್ಯನಿರ್ವಹಿಸ್ತಾರೆ. ಅವರ ಅವಧಿನಲ್ಲಿ ಸಾಕಷ್ಟು ಬದಲಾವಣೆಗಳಾಗ್ತವೆ. ಕೃಷಿ ವಿಸ್ತರಣೆಗೆ ಬಹಳ ಪ್ರಾಧಾನ್ಯತೆಯನ್ನ ಅವರು ಕೊಡ್ತಾರೆ. ಕೃಷಿ ವಿಸ್ತರಣೆ ಚಟುವಟಿಕೆಗಳು ಬಹಳ ಕೆಲಸ ಮಾಡ್ತವೆ. ಅಂದು ಸಾಕಷ್ಟು ಕೃಷಿ ಇಲಾಖೆಗೆ ಬೇಕಾದಂತಹ ರೈತರಿಗೆ ಬೇಕಾದಂತಹ ಹಲವಾರು ಸ್ಕೂಲ್ಗಳು ಮತ್ತೆ ಎಕ್ಸ್ಪೆರಿಮೆಂಟಲ್ ಫಾರ್ಮ್ಸ್ ಬರ್ತವೆ, ಸಂಶೋಧನಾ ಕೇಂದ್ರಗಳು ಬರ್ತವೆ. ಹೆಬ್ಬಾಳದಲ್ಲಿ, ಬೊಬ್ಬೂರಲ್ಲಿ, ಮತ್ತೆ ಶಿವಮೊಗ್ಗದಲ್ಲಿ, ನಾಗೇನಹಳ್ಳಿ, ಮತ್ತೆ ವಿಸಿ ಫಾರಂ, ಇರ್ವಿನ್ ಕೆನಾಲ್ ಫಾರಂ ಅಂತ ಹೇಳ್ತಾ ಇದ್ರು ಮೊದಲು ಅಲ್ಲಿ. ಮತ್ತೆ ನಮ್ಮ ಬಾಳೆಹೊನ್ನೂರಿನಲ್ಲಿ ಕಾಫಿ ರಿಸರ್ಚ್ ಸ್ಟೇಷನ್ಸ್ ಇದೆ. ಒಂದಾದ್ಮೇಲೊಂದು ಇದಕ್ಕೆ ಜೋಡಿಸ್ಕೊಂಡು ಬರ್ತವೆ. ನಂತರ ಸರಿಸುಮಾರು 1946 ಇದು ವಿವಿಧ ಹಂತದ ಬೆಳವಣಿಗೆಯನ್ನು ಕಂಡುಕೊಂಡು ಬರ್ತದೆ. ಅಗ್ರಿಕಲ್ಚರ್ ಸ್ಕೂಲ್ ಅನ್ನ ಮೊದಲ ಅಗ್ರಿಕಲ್ಚರ್ ಸ್ಕೂಲ್ ಅಂತ ಹೇಳ್ತೀವಿ, ಅದು 1912 ಹೆಬ್ಬಾಳದಲ್ಲಿ ಪ್ರಾರಂಭ ಆಗುತ್ತೆ. ಅದನ್ನ ಮರುನಾಮಕರಣ ಮಾಡಿ 1946 ಅಗ್ರಿಕಲ್ಚರ್ ಕಾಲೇಜ್ ಅಂತ ಮಾಡ್ತಾರೆ. ನಂತರ ಅದು ಅದೇ ಮುಂದೆ 1965 ಕೃಷಿ ವಿಶ್ವವಿದ್ಯಾನಿಲಯ ಬೆಂಗಳೂರು ಅಂತ ಮರುನಾಮಕರಣ ಆಗ್ತದೆ. ಅದೇನೇ ಇದ್ರು ಕೂಡ ಈ ಎಲ್ಲ ಬೆಳವಣಿಗೆಗಳು ಕೂಡ ಕೋಲ್ಮನ್ ಅವರ ಕಾಲದಲ್ಲಿ ಸಾಕಷ್ಟು ಆಗ್ತದೆ. ಆದ್ರೆ ಸ್ವಾತಂತ್ರ್ಯ ಬಂದಾಗ 1947 ನಂತರ ಎರಡನೇ ಪಂಚವಾರ್ಷಿಕ ಯೋಜನೆ ನಮ್ಮ ರಾಜ್ಯದಲ್ಲಿ ಬಹಳ ವೇಗವನ್ನು ಪಡ್ಕೊಳುತ್ತೆ ಕೃಷಿ ಇಲಾಖೆಗೆ ಸಂಬಂಧಪಟ್ಟ ಚಟುವಟಿಕೆಗಳಲ್ಲಿ. ಯಾಕೆ ಅಂತಂದ್ರೆ ಅಂದು ನಮ್ಮ ಆಹಾರದ ಉತ್ಪಾದನೆ ಭಾರತ ದೇಶದನ್ನ ನಾವು ಪರಿಗಣನೆ ಮಾಡಿಕೊಂಡ್ರೆ ಕೇವಲ 50 ದಶಲಕ್ಷ ಮೆಟ್ರಿಕ್ ಟನ್ ಅಷ್ಟು ಆಹಾರ ಧಾನ್ಯ ಉತ್ಪತ್ತಿ ಆಗ್ತಾ ಇತ್ತು. ಅಂದು ನಮಗಿದ್ದ ಪಾಪ್ಯುಲೇಷನ್, ಇಡೀ ಭಾರತ ದೇಶದಲ್ಲಿ ಇದ್ದಂತ ಪಾಪ್ಯುಲೇಷನ್ಗೆ ಆಹಾರ ಒದಗಿಸಲು ಕಷ್ಟ ಸಾಧ್ಯ ಆಗ್ತಿತ್ತು. ಆ ಕಾರಣದಿಂದಾಗಿ ಸಾಕಷ್ಟು ಕೆಲಸಗಳು, ಸಾಕಷ್ಟು ಚಟುವಟಿಕೆಗಳು ಕೃಷಿ ಮತ್ತೆ ಕೃಷಿ ಇಲಾಖೆಯಲ್ಲಿ ಕೈಗೊಳ್ತಾರೆ. ವಿಶೇಷವಾಗಿ ಕೃಷಿ ಇಲಾಖೆ ಮತ್ತು ತೋಟಗಾರಿಕೆಯಲ್ಲಿ ಎರಡೂ ಕೂಡ ಒಟ್ಟಿಗೆ ಕೆಲಸ ಮಾಡ್ತಾ ಬಂದಿದ್ದಂಥವು. 1963 ಕೂಡ ತೋಟಗಾರಿಕಾ ಇಲಾಖೆಯನ್ನ ಪ್ರತ್ಯೇಕ ಇಲಾಖೆಯಾಗಿ 1963 ಮಾಡ್ತಾರೆ. ನಂತರ 5ನೇ ಪಂಚವಾರ್ಷಿಕದಲ್ಲಿ ವಿವಿಧ ಚಟುವಟಿಕೆಗಳು ಕೈಗೊಳ್ಳುತ್ತವೆ. ವಿಶೇಷವಾಗಿ ಅಗ್ರಿಕಲ್ಚರ್ ಎಕ್ಸ್ಟೆನ್ಷನ್ ಅಂಡ್ ಟ್ರೈನಿಂಗ್ ಅಂತ ಹೇಳ್ತೀವಿ, ಟ್ರೈನಿಂಗ್ ಅಂಡ್ ವಿಜಿಟ್ ಸಿಸ್ಟಮ್ ಅಂತ, ಟಿ ಅಂಡ್ ವಿ ಸಿಸ್ಟಮ್ ಅಂತ ಇತ್ತು. ಆ ಒಂದು ಚಟುವಟಿಕೆ ಬಹಳ ವೇಗವನ್ನ ಕೃಷಿಯಲ್ಲಿ ಪಡ್ಕೊಳ್ತದೆ. ನಾವು 1967-75 ಈ ಪೀರಿಯಡ್ ಅನ್ನ ಆಕ್ಚುಲಿ ಗ್ರೀನ್ ರೆವಲ್ಯೂಷನ್ ಪೀರಿಯಡ್ ಅಂತ ಹೇಳ್ತೀವಿ, ಹಸಿರು ಕ್ರಾಂತಿಯ ಯುಗ ಅಂತ ಕರಿತೀವಿ. ಅದಕ್ಕೆ ಮುಖ್ಯ ಕಾರಣ ಅಂದು ಎಲ್ಲ ಸರ್ಕಾರಗಳು ಕೈಗೊಂಡ ವಿವಿಧ ಕೃಷಿ ಚಟುವಟಿಕೆಗಳು ಮತ್ತು ಕೃಷಿಗೆ ಪೂರಕವಾದಂತಹ ಕೆಲಸಗಳು, ನೀರಾವರಿ ಪ್ರದೇಶ ವಿಸ್ತರಣೆ, ಇವೆಲ್ಲವೂ ಕೂಡ ಕಾರಣ ಆಗ್ತದೆ. ಇದೆಲ್ಲ ಕಾರಣದಿಂದಾಗಿ ನಮ್ಮ ಕೃಷಿಯಲ್ಲಿ ಬಹಳ ವೇಗವನ್ನು ಪಡ್ಕೊಳ್ತೀವಿ. ಆಹಾರದ ಉತ್ಪಾದನೆ ಮುಂದೆ ಬಹಳ ಹೆಚ್ಚು ಹೆಚ್ಚು ಆಗ್ತಾ ಹೋಗ್ತದೆ. ಈಗ ಉದಾಹರಣೆಗೆ ಹೇಳೋದಾದ್ರೆ ನಾವು ಸ್ವತಂತ್ರ ಬಂದಾಗ ಕೇವಲ 50 ದಶಲಕ್ಷ ಮೆಟ್ರಿಕ್ ಟನ್ ಇದ್ದಂತ ಆಹಾರ ಉತ್ಪಾದನೆ ಇವತ್ತು ನಮಗೆ 314.51 ಮೆಟ್ರಿಕ್ ಟನ್ ಆಹಾರ ಉತ್ಪಾದನೆಯನ್ನು ಮಾಡುವಂತ ಮಟ್ಟಕ್ಕೆ ನಮ್ಮ ಇಲಾಖೆ ಮತ್ತೆ ರೈತರು ಅಭಿವೃದ್ಧಿಯನ್ನ ಕಂಡಿದ್ದೀವಿ ಅಂತ ಹೇಳೋದಕ್ಕೆ ಹೆಮ್ಮೆ ಅನ್ಸುತ್ತೆ. ಮೊದಲು ಪ್ರಾರಂಭಿಕ ಹಂತದಲ್ಲಿ ಇಂಥ ಸಾಧನೆ ಮಾಡಲಿಕ್ಕೆ ವಿಶೇಷವಾಗಿ ಬಹಳ ಅಂದು ಸಂಶೋಧನೆ ನಡೆಸಿದಂತ ಇಲಾಖೆ ಮತ್ತು ವಿಜ್ಞಾನಿಗಳು ಕಂಡು ಬಂದದ್ದು ತಂತ್ರಜ್ಞಾನದ ಅಸಮರ್ಪಕ ಬಳಕೆ ಮತ್ತೆ ತಂತ್ರಜ್ಞಾನಗಳ ಲಭ್ಯತೆಯೂ ಕೂಡ ಕಡಿಮೆ ಇತ್ತು. ಹಾಗೆ ರೈತರನ್ನ ಸಕ್ರಿಯಗೊಳಿಸಿ ಕೃಷಿಯಲ್ಲಿ ತೊಡಸ್ಕೊಳ್ಳುವಂಥದ್ದು ಮತ್ತು ತಂತ್ರಜ್ಞಾನ ಕೃಷಿ ಮಾಹಿತಿಯನ್ನು ಬಳಕೆ ಮಾಡುವಂಥದ್ದು ಬಹಳ ದೊಡ್ಡ ಕೆಲಸ ಆಗಿತ್ತು, ದೊಡ್ಡ ಜವಾಬ್ದಾರಿ ಇತ್ತು. ಆ ಕಾರಣದಿಂದಾಗಿ 1960-70 ಸರ್ಕಲ್ ಅಂತ ಹೇಳಿ ಅಂದ್ರೆ ಪ್ರತಿ 250 ಕೃಷಿ ಕುಟುಂಬಕ್ಕೆ ಒಬ್ಬ ಕೃಷಿ ಸಹಾಯಕ ಸೇವೆಯನ್ನ ಸಲ್ಲಿಸ್ತಾ ಇದ್ರು. ಅದೇ ರೀತಿ ನೀರಾವರಿ ಪ್ರದೇಶದಲ್ಲಾದ್ರೆ 400 ಕೃಷಿ ಕುಟುಂಬಕ್ಕೆ ಒಬ್ಬ ಕೃಷಿ ಸಹಾಯಕ, ಹಾಗೇನೆ ಮಳೆಯಾಶ್ರಿತ ಪ್ರದೇಶಗಳಿಗೆ 800 ಕೃಷಿ ಕುಟುಂಬಗಳಿಗೆ ಒಬ್ಬ ಕೃಷಿ ಸಹಾಯಕ, ಹಿಲ್ಲಿ ಝೋನ್ ಅಲ್ಲಾದ್ರೆ 250 ಕೃಷಿ ಕುಟುಂಬಗಳಿಗೆ ಒಬ್ಬ ಕೃಷಿ ಸಹಾಯಕ. ಇವ್ರು ಏನ್ ಮಾಡ್ತಿದ್ರಪ್ಪ ಅವತ್ತು ಅಂತಂದ್ರೆ ಹೇಗೆ ನಮ್ಮಲ್ಲಿ ಹಸಿರು ಕ್ರಾಂತಿಗೆ ಕಾರಣ ಆಯ್ತು ಅನ್ನೋದ್ರ ಬಗ್ಗೆ ನಾನಿಲ್ಲಿ ವಿಶೇಷವಾಗಿ ನಾನು ವಿಶ್ಲೇಷಣೆ ಮಾಡ್ಲಿಕ್ಕೆ ಹೋಗ್ತಾ ಇದ್ದೇನೆ. ಪ್ರತಿ ಕೃಷಿ ಸಹಾಯಕ ಏನು ಈ ಅವರಿಗೆ ನೇಮಕ ಮಾಡದಂತ ಕುಟುಂಬಗಳನ್ನ 8 ಭಾಗಗಳನ್ನಾಗಿ ವಿಂಗಡಿಸಿ ಕನಿಷ್ಠ ಪಕ್ಷ 35-40 ಕೃಷಿ ಕುಟುಂಬಗಳಿಗೆ ಒಳಪಟ್ಟ ಅವರನ್ನ ಗುಂಪುಗಳಾಗಿ ವಿಂಗಡಿಸಿ ಅವರಿಗೆ ಪ್ರತ್ಯೇಕವಾಗಿ ದಿನಾಂಕವನ್ನು ನಿಗದಿಪಡಿಸಿ ಪ್ರತಿ 15 ದಿವಸಕ್ಕೊಂದ್ಸಾರಿ ಕಡ್ಡಾಯವಾಗಿ ಅವರಿಗೆ ಭೇಟಿ ಕೊಟ್ಟು ಅವರಿಗೆ ಮಾಹಿತಿಯನ್ನ ಕೊಡುವಂತ ಕೆಲಸ ಆಗ್ತಾ ಇತ್ತು. ಹಾಗೇನೆ ಇವರನ್ನ ಕೃಷಿ ಸಹಾಯಕರನ್ನ ಮಾನಿಟರ್ ಮಾಡೋದಕ್ಕೆ 6-8 ಕೃಷಿ ಸಹಾಯಕರಿಗೆ ಒಬ್ಬ ಸಹಾಯಕ ಕೃಷಿ ಅಧಿಕಾರಿ ಅಂತ ಇರ್ತಿದ್ರು. ಇವರನ್ನು ಕೂಡ ತಂತ್ರಜ್ಞಾನ ವಿಚಾರ ಇರ್ಬೋದು ಅಥವಾ ಸಂವಹನ ಕೌಶಲ್ಯಗಳು ಇರ್ಬೋದು ಇವೆಲ್ಲವನ್ನು ಕೂಡ ಪ್ರತಿ ತಿಂಗಳಿಗೊಮ್ಮೆ 2 ತಿಂಗಳಿಗೊಮ್ಮೆ ಕ್ಲಸ್ಟರ್ ಲೆವೆಲ್ ಅಲ್ಲಿ ಗುಂಪು ಆಧಾರಿತ ತರಬೇತಿಗಳನ್ನ ಮಾಡಿ ಸಹಾಯಕ ಕೃಷಿ ನಿರ್ದೇಶಕರು ಮತ್ತು ಕೃಷಿ ಅಧಿಕಾರಿಗಳ ಮುಖಾಂತರ ತರಬೇತಿಯನ್ನು ಕೊಡ್ತಕ್ಕಂಥದ್ದು ವಿಶೇಷವಾಗಿ ಇಂತಹ ಕೆಲಸಗಳು ನಡೀತಾ ಇತ್ತು. ಅವತ್ತು ಹೇಗೆ ಅಂತ ಅಂದ್ರೆ ಪ್ರತಿ 15 ದಿವಸಕ್ಕೊಮ್ಮೆ ಹೇಗೆ ರೈತರನ್ನ ಭೇಟಿ ಮಾಡ್ತಿದ್ರು ಅವರಿಗೆ ಪ್ರತಿ 15 ದಿವಸಕ್ಕೂ ಮಾಹಿತಿಯನ್ನ ಕಡ್ಡಾಯವಾಗಿ ಕೊಡ್ತಾ ಇದ್ರು. ಅದು ಇವತ್ತಿಗೂ ಕೂಡ ಸಾಕಷ್ಟು ರೈತರು ಹಿರಿಯ ರೈತರು ನಮ್ಮ ಕೃಷಿ ಇಲಾಖೆ ಬಗ್ಗೆ ಮಾತಾಡ್ತಾ ಹೇಳ್ತಾರೆ ನಿಮ್ಮ ಹಿಂದೆ ಕೃಷಿ ಸಹಾಯಕರು ಬರ್ತಾ ಇದ್ರು ನಮ್ಗೆ ಒಳ್ಳೆ ಮಾಹಿತಿ ಕೊಡ್ತಾ ಇದ್ರು ಭೇಟಿ ಮನೆ ಮನೆ ಭೇಟಿ ಅನ್ನುವಂತ ಕಾರ್ಯಕ್ರಮ ಇರ್ಬೋದು ತರಬೇತಿ ಕಾರ್ಯಕ್ರಮಗಳು ತುಂಬಾ ಹೆಚ್ಚಿತ್ತು ಅಂತ ಹೇಳಿ ಹೇಳುವಂತದ್ದು ನೆನ್ಸ್ಕೊಳ್ಳುವಂಥದ್ದು ಇವತ್ತು ಕೂಡ ನಾವು ಕಾಣ್ತಾ ಇದ್ದೇವೆ. ಈ ಎಲ್ಲಾ ಕಾರಣದಿಂದಾಗಿ ಒಟ್ಟಾರೆ ಆ ಕಳೆದ ಒಂದು ಅಂತ ಸಂದರ್ಭ ಒಂದು 10 ವರ್ಷದ ಕಾಲಾವಧಿಯಲ್ಲಿ ಈ ಟ್ರೈನಿಂಗ್ ಅಂಡ್ ವಿಸಿಟ್ ಅನ್ನುವಂತ ಒಂದು ಕಾರ್ಯಕ್ರಮ ಹೆಚ್ಚು ಪ್ರೋತ್ಸಾಹವನ್ನ ನೀಡುತ್ತೆ ರೈತರಿಗೆ. ಅಂತ ಸಂದರ್ಭದಲ್ಲೇ ನಾವು ರೈತರಿಗೆ ಈ ರಸಗೊಬ್ಬರಗಳನ್ನ ತಲುಪುವಂತದಿರ್ಬೋದು ಸಸ್ಯ ಸಂರಕ್ಷಣೆ ಔಷಧಿಗಳು ಬಳಕೆ ಇರ್ಬೋದು ಇದೆಲ್ಲವನ್ನು ಕೊಡ್ಲಿಕ್ಕೆ ಸಾಧ್ಯ ಆಯ್ತು. ವಿಶೇಷವಾಗಿ ನಾನು ನೆನೆಸೋದಾದ್ರೆ ನಮ್ಮ ಇಲಾಖೆಯಿಂದ ಆರ್ಟಿಫಿಷಿಯಲ್ ಫರ್ಟಿಲೈಸರ್ ಅಂದ್ರೆ ಏನು ಇವತ್ತು ನಾವು ಬಳಕೆ ಮಾಡ್ತಾ ಇರ್ತಕ್ಕಂತ ರಸಗೊಬ್ಬರಗಳ ಬಳಕೆಯ ಪ್ರಾತ್ಯಕ್ಷಿಕೆಗಳನ್ನ 1914 ಕೈಗೊಂಡ್ರು ಸಹ ಅದು ರೈತರಿಗೆ ತಲುಪಿತ್ತು 60-70 ದಶಕದಲ್ಲಿ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಆದ್ರೆ ಎಲ್ಲೋ ಒಂದ್ ಕಡೆ ಅದ ನಂತರದ ಬೆಳವಣಿಗೆಯನ್ನ ನೋಡಿದ್ರೆ ಇವಾಗ್ಲೂ ಕೂಡ ಬಹಳ ವೇಗವನ್ನ ಪಡ್ಕೊಂಡು ರೈತರ ಆದಾಯ ದ್ವಿಗುಣಗೊಳಿಸೋದಕ್ಕೂ ಸಾಧ್ಯ ಆಯ್ತು. ರೈತರು ಕೂಡ ಹೆಚ್ಚು ಹೆಚ್ಚು ವಾಣಿಜ್ಯ ಬೆಳೆಗಳಿಗೆ ಮಾರುವುದ್ರು ಮತ್ತೆ ಬದಲಾದ ತಳಿಗಳನ್ನ ಬಳಕೆ ಮಾಡುವಂತದ್ದು ಹೈಬ್ರಿಡ್ ಬಳಕೆ ಮಾಡುವಂತದ್ದು ಇದೆಲ್ಲವನ್ನು ಕೂಡ ಮಾಡ್ಕೊಂಡಾ ಬರ್ತಾರೆ. ಮಾಡ್ಕೊಂಡು ಬಂದಂತ ಕಾರಣದಿಂದಾಗಿ ರೈತರ ಕ್ಷೇತ್ರಗಳು ಬದಲಾವಣೆ ಆಗ್ತವೆ, ತೋಟಗಾರಿಕೆ ಬೆಳೆಗಳಿಗೆ ಬದಲಾವಣೆ ಆಗ್ತವೆ, ಆದಾಯ ಕೊಡುವಂತ ಮೂಲಗಳನ್ನು ಹುಡ್ಕೊಂಡು ಹೋಗ್ತಾರೆ, ಹೈನುಗಾರಿಕೆಯಲ್ಲಿ ಬದಲಾವಣೆ ಆಗ್ತದೆ. ಈ ಎಲ್ಲಾ ಕಾರಣದಿಂದಾಗಿ ಮುಂದಿನ ದಿನಗಳಲ್ಲಿ ನಮ್ಮ ರೈತರ ಕಾರ್ಯಕ್ಷೇತ್ರ ಬರೀ ಕೃಷಿ ಆಧಾರಿತ ಚಟುವಟಿಕೆ ಅಷ್ಟೇ ಅಲ್ಲದೆ ಕೃಷಿ ಆಧಾರಿತ ಪಶುಸಂಗೋಪನೆ ಮತ್ತೆ ತೋಟಗಾರಿಕೆ ಬೆಳೆಗಳಿಗೂ ಕೂಡ ಅವರು ಒಲವನ್ನ ಕೊಡುವಂತದ್ದನ್ನ ನಾವು ನೋಡ್ತೇವೆ. ವಿಶೇಷವಾಗಿ ಮಣ್ಣು ಮತ್ತು ನೀರಿನ ಸಂರಕ್ಷಣೆ ಕೆಲಸಗಳು ಕಾಮಗಾರಿಗಳು ಇರ್ಬೋದು ಅದು ಕೂಡ ಸಪರೇಟ್ ಆಗಿ ಬೇರೆ ಬೇರೆ ಇಲಾಖೆ ಮುಖಾಂತರ ಕೆಲಸವನ್ನ ನಿರ್ವಹಿಸಿಕೊಂಡು ಬರ್ತಾ ಇತ್ತು. ಅಂತ ಸಂದರ್ಭದಲ್ಲಿ ಆವಾಗ ಅಂದು ಇದ್ದಂತ ಒಂದು ಸಂದರ್ಭದಲ್ಲಿ 1965-66 ಅದರಲ್ಲಿ ಇದ್ದಂತ 2-3 ಚಟುವಟಿಕೆಗಳು ಮುಂದೆ ಅವು ಬೃಹದಾಕಾರವಾಗಿ ಬೆಳೆದು 2005 ವಿಶೇಷವಾಗಿ ಕರ್ನಾಟಕದಲ್ಲಿ ಕೃಷಿ ಪಾಲಿಸಿಯನ್ನ ತರ್ತಾರೆ, 2004 ಆರ್ಗ್ಯಾನಿಕ್ ಪಾಲಿಸಿಯನ್ನ ತರ್ತಾರೆ, ಹಾಗೇನೆ ಕಾಂಪ್ರಹೆನ್ಸಿವ್ ಡಿಸ್ಟ್ರಿಕ್ಟ್ ಅಗ್ರಿಕಲ್ಚರ್ ಪ್ಲಾನ್ ಅಂತ ಅಂದ್ರೆ ಸಮಗ್ರ ಜಿಲ್ಲಾ ಕೃಷಿ ಅಭಿವೃದ್ಧಿ ಯೋಜನೆ ಅಂತೇಳಿ ತಂದ್ಕೊಂಡು 2006-07 5 ವರ್ಷಕ್ಕೊಂದ್ಸಾರಿ ಈ ಯೋಜನೆಗಳನ್ನ ಪುನರ್ ವಿಮರ್ಶೆ ಮಾಡಿಸಿ ರೈತ ಆ ಜಿಲ್ಲೆಗೆ ಬೇಕಾದಂತಹ ಚಟುವಟಿಕೆಗಳನ್ನೆಲ್ಲ ಜೋಡಿಸಿಕೊಂಡು ಕೆಲಸ ಮಾಡುವಂತದ್ದು. ಮತ್ತೆ ಅದರ ನಂತರ ಅದೇ ಕಾಲದಲ್ಲಿ 2006-07 ಆತ್ಮ ಯೋಜನೆಯನ್ನು ಕೂಡ ನಮ್ಮ ಕೇಂದ್ರ ಸರ್ಕಾರದ ಒಂದು ಸಹಯೋಗದೊಂದಿಗೆ ಅನುಷ್ಠಾನಕ್ಕೆ ತರ್ತಾರೆ. ಎಲ್ಲಾ ಕಾರಣದಿಂದಾಗಿ ಕೃಷಿ ಕ್ಷೇತ್ರದಲ್ಲಿ ಬಹಳ ಬದಲಾವಣೆಗಳಾಗ್ತವೆ. ಎಲ್ಲೋ ಒಂದ್ ಕಡೆ ರೈತರನ್ನ ತಲುಪಿಸುವ ನಿಟ್ಟಿನಲ್ಲಿ ಹಿಂದೆ ಇದ್ದಂತ ಸೀಮಿತ ಕೆಲಸ ಅಂದ್ರೆ ವಿಸ್ತರಣೆ ಮಾತ್ರ ಕೃಷಿ ಚಟುವಟಿಕೆಗೆ ವಿಸ್ತರಣೆ ಕೃಷಿ ವಿಸ್ತರಣಾ ಚಟುವಟಿಕೆ ಮಾತ್ರ ಸೀಮಿತಗೊಂಡಿರುತ್ತ ಕೃಷಿ ಇಲಾಖೆಯ ಕೆಲಸ ಮುಂದೆ ಬಿತ್ತನೆ ಬೀಜ ಕೊಡುವಂತದ್ದು, ಸಸ್ಯ ಸಂರಕ್ಷಣೆ ಔಷಧಿಗಳನ್ನ ಕೊಡ್ತಕ್ಕಂಥದ್ದು, ರಸಗೊಬ್ಬರಗಳನ್ನು ಕೂಡ ಮಾನಿಟರ್ ಮಾಡ್ತಕ್ಕಂಥದ್ದು, ಹಾಗೇನೆ ಬೇಕಾದಂತ ಪೂರಕ ಯಂತ್ರೋಪಕರಣಗಳನ್ನ ಸಹಾಯದಲ್ಲಿ ಕೊಡ್ತಕ್ಕಂಥದ್ದು ಎಲ್ಲ ಚಟುವಟಿಕೆಗಳು ಕೂಡ ಕೈಗೆಟ್ಕೊಂಡು ಬರ್ತವೆ. ಹಾಗಾಗಿ ಕೃಷಿ ಇಲಾಖೆಯನ್ನು ವಿಸ್ತರಣೆ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾರೆ. 2000 ರೈತ ಮಿತ್ರ ಯೋಜನೆ ಅಂತ ಒಂದು ಕಾರ್ಯಕ್ರಮವನ್ನು ರಾಜ್ಯ ಸರ್ಕಾರದಿಂದ ತಂದು ರೈತ ಸಂಪರ್ಕ ಕೇಂದ್ರಗಳನ್ನ ಪ್ರತಿ ಹೋಬಳಿಗೆ ಒಂದರಂತೆ ಪ್ರಾರಂಭ ಮಾಡ್ತಾರೆ. ಈ ಹಿಂದೆ 2-3 ವಲಯ ಕಚೇರಿಗಳು ಅಂತ ಸಹಾಯಕ ಕೃಷಿ ಅಧಿಕಾರಿಗಳ ವಲಯ ಕಚೇರಿಗಳು ಇದ್ದುದನ್ನ ರೈತ ಸಂಪರ್ಕ ಕೇಂದ್ರಗಳು ಅಂತ ಮರುನಾಮಕರಣ ಮಾಡಿ ಎಲ್ಲಾ ರೈತರಿಗೆ ಬೇಕಾದಂತ ಹೋಬಳಿಗೆ ಬೇಕಾದಂತ ಎಲ್ಲ ಪೂರಕ ಸಾಮಗ್ರಿಗಳನ್ನ ರೈತ ಸಂಪರ್ಕ ಕೇಂದ್ರದ ಮೂಲಕ ಒದಗಿಸುವಂತ ಕೆಲಸವನ್ನು ಮಾಡಲಿಕ್ಕೆ ಪ್ರಯತ್ನ ಸಾಗ್ತದೆ. ಹಾಗಾಗಿ 2000 ಇಂಜೀಚೆಗೆ ರೈತ ಸಂಪರ್ಕ ಕೇಂದ್ರಗಳು ಕೇಂದ್ರವಾಗಿ ಕೆಲಸ ಮಾಡ್ತವೆ. ಮುಂದೆ ಈ ರೈತ ಸಂಪರ್ಕ ಕೇಂದ್ರದಲ್ಲಿ ಕೃಷಿ ಆಧಾರಿತ ಪರಿಕರಗಳನ್ನು ಮಾತ್ರ ಕೊಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಂತ ಸರ್ಕಾರ 2008-09 ನಂತರ ತೋಟಗಾರಿಕಾ ಇಲಾಖಾ ಅಧಿಕಾರಿಗಳು ಕೂಡ ಇದೇ ರೈತ ಸಂಪರ್ಕ ಕೇಂದ್ರದಲ್ಲಿ ಕೂರ್ಬೇಕು ಅನ್ನುವಂತ ಕೂತು ಮಾಹಿತಿಯನ್ನು ಕೊಡಬೇಕು ಅಂತ ಹೇಳಿ ತೀರ್ಮಾನವನ್ನ ತಗೊಳ್ತದೆ. ಹಾಗಾಗಿ ನಂತರ ದಿನಗಳಲ್ಲಿ ತೋಟಗಾರಿಕಾ ಇಲಾಖೆಯ ಒಬ್ಬ ಸಹಾಯಕ ತೋಟಗಾರಿಕಾ ಅಧಿಕಾರಿಯನ್ನು ಕೂಡ ನೇಮಕ ಮಾಡುವಂತದ್ದು ಪ್ರಯತ್ನ ನಡೀತು. ಜೊತೆಗೆ ವೆಟರ್ನರಿ ಡಿಪಾರ್ಟ್ಮೆಂಟ್ ಇಂದ ಅಂದ್ರೆ ಹೈನುಗಾರಿಕೆ ಇಲಾಖೆಯನ್ನು ಕೂಡ ಒಬ್ಬ ನುರಿತ ತಜ್ಞರು ಅಲ್ಲಿ ಬಂದು ಕೂರ್ಬೇಕು, ಅತಿ ಕನಿಷ್ಠ ಪಕ್ಷ ವಾರಕ್ಕೆ 1 ಸಾರಿ ಆದ್ರೂ ಬಂದು ಕೂತು ಅಲ್ಲಿ ಒಂದೇ ಸೂರಿನಡಿ ಎಲ್ಲ ರೈತರಿಗೆ ಬೇಕಾದ ಎಲ್ಲ ಚಟುವಟಿಕೆಗಳು ಎಲ್ಲ ಮಾಹಿತಿಗಳು ಸಿಗಬೇಕು ಅನ್ನುವಂತ ಕಾರಣದಿಂದ ಇಂತಹ ತೀರ್ಮಾನಗಳನ್ನು ಕೈಗೊಳ್ಳುತ್ತದೆ. ಇದು ಪೂರ್ಣ ಪ್ರಮಾಣದ ಅನುಷ್ಠಾನ ಆಗುವಂತ ಎಲ್ಲ ಕೆಲಸಗಳು ಆಗ್ತಾ ಇದ್ದಾವೆ. ಇನ್ನು ಪರಿಪೂರ್ಣವಾಗಿ ಮೂರು ಇಲಾಖೆಗಳು ಒಟ್ಟಿಗೆ ಕೂತ್ಕೊಂಡು ಕೆಲಸ ಮಾಡಿದ್ರು ಕೂಡ ಅಂತ ಚಿಂತನೆಗಳು ಆಗಿದ್ದಾವೆ. ಅದಕ್ಕೆ ಬೇಕಾದಂತಹ ಕೆಲಸಗಳು ಈಗಾಗಲೇ ಪ್ರಾರಂಭ ಆಗಿದ್ದಾವೆ. ಬಹುಶಃ ಮುಂದಿನ ದಿನಗಳಲ್ಲಿ ಅದು ಕೂಡ ಆಗಬಹುದು. ರೈತ ಸಂಪರ್ಕ ಕೇಂದ್ರದ ಕಚೇರಿನಲ್ಲಿ ಎಲ್ಲ ಇಲಾಖೆಯವರು ಒಟ್ಟಿಗೆ ಸೇರಿಕೊಂಡು ಕೆಲಸ ಮಾಡುವಂತಹ ಕೆಲಸಗಳು ಮುಂದಿನ ದಿನಗಳಲ್ಲಿ ಬರಬಹುದಾಗಿದೆ. ಇದಿಷ್ಟು ನಾನು ನಮ್ಮ ಕೃಷಿ ಇಲಾಖೆ ಮತ್ತೆ ಕೃಷಿಕರು ಹೇಗೆ ಬೆಳೆದು ಬಂದ್ರು ಅನ್ನೋದ್ರ ಬಗ್ಗೆ ನಾನು ಜಸ್ಟ್ ತಮಗೆ ಮಾಹಿತಿಯನ್ನ ನೀಡೋದಕ್ಕೆ ಪ್ರಯತ್ನ ಪಟ್ಟೆ. ವಿಶೇಷವಾಗಿ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಗೆ ಸೀಮಿತವಾಗಿ ಮಾತಾಡೋದಾದ್ರೆ ಇದು ಇಡೀ ರಾಜ್ಯದಲ್ಲೇ ಒಂದು ವಿಭಿನ್ನವಾದಂತಹ ಭೂ ಪ್ರದೇಶವಾಗಿರ್ತದೆ. ಯಾಕೆ ಅಂತಂದ್ರೆ ಇಲ್ಲಿ ಹೆಚ್ಚು ಮಳೆ ಬೀಳ್ತದೆ, 4,500 mm ಗಿಂತ ಹೆಚ್ಚು ಮಳೆ ಬೀಳ್ತದೆ. ವರ್ಷ ಪೂರ್ತಿ ಕೃಷಿ ಪ್ರಧಾನವಾಗಿ ಮೂರು ಬೆಳೆ ಬೆಳೀತಾ ಇದ್ದಂತ ಭತ್ತದ ಕೃಷಿ ಇವತ್ತು ಕೇವಲ ಒಂದು ಬೆಳೆಗೆ ಬಂದಿದೆ ಅಂತ ಹೇಳ್ಬೋದು. ಯಾಕೆಂತಂದ್ರೆ ಹಿಂಗಾರು ಮತ್ತೆ ಬೇಸಿಗೆ ಹಂಗಾಮಿನ ವಿಸ್ತೀರ್ಣ ಗಣನೀಯವಾಗಿ ಕಡಿಮೆ ಆಗಿದೆ. ಮೊದಲು 2000 ಅದಕ್ಕಿಂತ ಮೊದಲು ಮೂರು ಬೆಳೆ ಸಂಪೂರ್ಣವಾಗಿ ಭತ್ತದ ಕ್ಷೇತ್ರ ಬರ್ತಾ ಇದ್ದಂತ ಪ್ರದೇಶ ಇವತ್ತು ಅತ್ಯಂತ ಕನಿಷ್ಠ ಅಂತಾನೆ ಹೇಳ್ಬೋದು. ಕೇವಲ 4,000 to 4,500 hectares ಅಷ್ಟೇನೆ ಬೇಸಿಗೆ ಮತ್ತೆ ಹಿಂಗಾರಿನಲ್ಲಿ ಬರ್ತದೆ. ಹಾಗಾಗಿ ಎಲ್ಲೋ ಒಂದ್ ಕಡೆ ಬೇರೆ ಬೇರೆ ಕಾರಣದಿಂದ ಕಾಡು ಪ್ರಾಣಿಗಳ ಹಾವಳಿ ಇರಬಹುದು, ಬದಲಾವಣೆಗೆ ಹೊಂದಿಕೊಂಡಂತ ರೈತರು ಸ್ವತಃ ಕೃಷಿ ಮಾಡದೇ ಇರತಕ್ಕಂಥದ್ದಿರಬಹುದು, ಸಂಪೂರ್ಣವಾಗಿ ಕೂಲಿ ಕಾರ್ಮಿಕರ ಅವಲಂಬನೆ ಮಾಡಿಕೊಂಡು ಕೃಷಿ ಮಾಡುವಂತದ್ದಿರಬಹುದು, ಮತ್ತೆ ಬದಲಾದ ಯಂತ್ರೋಪಕರಣಗಳನ್ನ ಬಳಕೆ ಮಾಡುವಂತದ್ರಲ್ಲಿ ವಿಫಲರಾಗಿರೋದಿರಬಹುದು. ಎಲ್ಲ ಕಾರಣಗಳಿಂದ ಸಂಪೂರ್ಣವಾಗಿ ಮೂರು ಬೆಳೆ ಮಾಡುವಂತ ಪರಿಕಲ್ಪನೆ ಕಡಿಮೆ ಆಗಿದ್ದು ಕೇವಲ ಒಂದೇ ಬೆಳೆಯ ಭತ್ತವನ್ನ ಮಾಡುವಂತದ್ದು ಇವತ್ತು ನಾವು ನೋಡ್ತಾ ಇದ್ದೇವೆ. ಆದ್ರೆ ಎಲ್ಲೋ ಒಂದ್ ಕಡೆ ತೋಟಗಾರಿಕೆ ಬೆಳೆ ಮತ್ತೆ ವಾಣಿಜ್ಯ ಬೆಳೆಗಳಿಗೆ ಹೆಚ್ಚು ಒಲವು ತೋರಿಸಿ ಅದರ ಆದಾಯವನ್ನ ದ್ವಿಗುಣಗೊಳಿಸೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ರೆ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು. ಆದ್ರೆ ತಗ್ಗು ಪ್ರದೇಶ ಮತ್ತೆ ಅಡಿಕೆಗೆ ಸೂಕ್ತವಲ್ಲದ ಭೂಮಿಯನ್ನು ಕೂಡ ಅಡಕೆ ಪ್ರದೇಶವಾಗಿ ಪರಿವರ್ತನೆ ಮಾಡ್ತಾ ಇರುವಂತ ಕೆಲವು ರೈತರು ಇವತ್ತು ಲಾಸ್ ಅನ್ನು ಕೂಡ ನಾವು ಮಾಡ್ಕೊಳ್ಳುವಂತದನ್ನ ನಾವು ನೋಡ್ತಾ ಇದ್ದೇವೆ. ಸಾಕಷ್ಟು ಸಮಸ್ಯೆಗಳು ಅಂದ್ರೆ ಭತ್ತದ ಗದ್ದೆಗೆ ಸೀಮಿತವಾದಂತಹ ಪ್ರದೇಶದಲ್ಲಿ ಅಡಿಕೆ ಮಾಡಿದಂತವ್ರು ಇವತ್ತು ಇಳುವರಿ ನಿರೀಕ್ಷಿತ ಮಟ್ಟದಲ್ಲಿ ಬರದೇ ಇರತಕ್ಕಂಥದ್ದು, ಹಳದಿ ರೋಗ ಇರತಕ್ಕಂಥದ್ದು ಅಥವಾ ಗೇರುಹುಳುಗಳು ಪ್ರಾಬ್ಲಮ್ ಇರುವಂತದ್ದು, ಬೇರೆ ಬೇರೆ ಸಮಸ್ಯೆಗಳಿಂದ ಇಳುವರಿ ಅಷ್ಟೊಂದು ಉತ್ತಮವಾಗಿ ಬರದೇ ಇರತಕ್ಕಂಥದ್ದನ್ನು ಕೂಡ ನಾವು ನೋಡ್ತಾ ಇದ್ದೇವೆ. ಆ ಕಾರಣದಿಂದಾಗಿ ವೈಜ್ಞಾನಿಕವಾಗಿ ಅರ್ಥ ಮಾಡಿಕೊಂಡು ರೈತ ಬಾಂಧವರು ಕೃಷಿ ಮಾಡುವ ದಿಕ್ಕಿನಲ್ಲಿ ಪ್ರಯತ್ನ ಮಾಡಬೇಕಾಗ್ತದೆ. ವಿಶೇಷವಾಗಿ ನಮ್ಮ ತೋಟಗಾರಿಕೆ ಅಥವಾ ಕೃಷಿ ಇಲಾಖೆ ಅಧಿಕಾರಿಗಳು ಅಥವಾ ನಮ್ಮ ಕೃಷಿ ವಿಜ್ಞಾನ ಕೇಂದ್ರದ ವಿಜ್ಞಾನಿಗಳನ್ನ ಸಂಪರ್ಕ ಮಾಡಿಕೊಂಡು ಯಾವ ಪ್ರದೇಶದಲ್ಲಿ ಯಾವ ಭೂ ಪ್ರದೇಶದಲ್ಲಿ ಏನೆಲ್ಲ ಮಾಡ್ಕೊಳ್ಬಹುದು ಅನ್ನೋದ್ರ ಬಗ್ಗೆ ನಾವು ಚಿಂತನ ಮಂಥನವನ್ನು ಮಾಡಿಕೊಂಡು ಪರಿವರ್ತನೆ ಆದ್ರೆ ಒಳ್ಳೇದು. ಒಟ್ಟಾರೆ ಈ 75 ವರ್ಷಗಳಲ್ಲಿ ಕೃಷಿ ಮತ್ತೆ ಕೃಷಿಕರು, ಕೃಷಿ ಇಲಾಖೆ ಇರ್ಬೋದು ಅಥವಾ ಕೃಷಿಕರು ಒಂದು ರೀತಿಯಲ್ಲಿ ಪಾಸಿಟಿವ್ ಆಗಿ ಬೆಳವಣಿಗೆ ಆಗಿದೆ ಅಂತ ಹೇಳಿದ್ರೆ ಯಾವುದೇ ರೀತಿಯ ಉತ್ಪ್ರೇಕ್ಷೆ ಆಗೋದಿಲ್ಲ. ಯಾಕೆಂತಂದ್ರೆ ನಾವು ಅಂಕಿಅಂಶಗಳು ಇದನ್ನ ನಮಗೆ ಸ್ಪಷ್ಟಪಡಿಸ್ತವೆ. ಒಟ್ಟಾರೆ ನಮ್ಮ ಕೃಷಿ ಆದಾಯ ಇವತ್ತು ನಮ್ಮ ವಿಶ್ವ ಮಟ್ಟದಲ್ಲಿ ಹಲವಾರು ಬೆಳೆಗಳಲ್ಲಿ ನಾವು ಎಕ್ಸ್ಪೋರ್ಟ್ ಮಾಡುವಂತದ್ದನ್ನ ನಾವು ಕಾಣ್ತಾ ಇದ್ದೇವೆ. ಆದಾಯದ ಮೂಲವನ್ನ ನಮ್ಮ ಜಿಡಿಪಿಗೆ ಕೃಷಿಯಿಂದ ಹೆಚ್ಚು ಕೊಡ್ತಾ ಇರೋದನ್ನು ಕೂಡ ನಾವು ಇವತ್ತು ಕಾಣ್ತಾ ಇದ್ದೇವೆ. ಆದ್ರೆ ಸಾಕಷ್ಟು ರೈತರು ಇನ್ನೂ ಕೂಡ ಸಮಸ್ಯೆಗಳ ತರಮಾಲೆಯನ್ನೇ ಹೇಳುವಂತದ್ದನ್ನು ಒಂದು ಕಡೆ ಕಂಡ್ರೆ ಎಷ್ಟೋ ರೈತರು ನಮ್ಗೆ ಕೃಷಿ ಕೈ ಬಿಟ್ಟಿಲ್ಲ, ತುಂಬಾ ಉತ್ತಮವಾಗಿ ಸಾಧನೆಯನ್ನ ನಾವು ಮಾಡಿದ್ದೇವೆ ಅನ್ನುವಂಥದ್ದನ್ನ ನಾವು ಕಾಣ್ತಾ ಇದ್ದೇವೆ. ಇದ್ರ ಜೊತೆ ಜೊತೆನಲ್ಲಿ ಕೃಷಿ ಇಲಾಖೆ ರೈತರನ್ನ ಪ್ರೋತ್ಸಾಹ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ರೈತರಿಗೆ ಪ್ರೋತ್ಸಾಹ ಯೋಜನೆಗಳು, ಕೃಷಿ ಪುರಸ್ಕಾರ ಪ್ರಶಸ್ತಿಗಳು ಅಂತ ಹೇಳಿ ಸುಮಾರು 15-20 ವರ್ಷಗಳಿಂದೀಚೆಗೆ ಸೀಮಿತವಾಗಿದ್ದಂತಹ ಸಣ್ಣ ಸಣ್ಣ ಮಟ್ಟದ ಪ್ರಶಸ್ತಿ ಪ್ರದಾನಗಳನ್ನ ಇವತ್ತು ಜಿಲ್ಲಾ ಮಟ್ಟದ ಶ್ರೇಷ್ಠ ಕೃಷಿಕ ಪ್ರಶಸ್ತಿ ಅಂತ ಇರ್ಬೋದು ಅಥವಾ ಕೃಷಿ ಪಂಡಿತ ಪ್ರಶಸ್ತಿ ಅಂತ ಇರ್ಬೋದು, ಹೀಗೆ ಎಲ್ಲ ರಂಗದಲ್ಲೂ ಕೂಡ ರೈತರನ್ನ ಗುರುತಿಸುವಂತಹ ಕೆಲಸಗಳು ಕೃಷಿ ಇಲಾಖೆ ಮುಖಾಂತರ ಮಾಡ್ಕೊಂಡು ಬಂದಿದೆ. ಜೊತೆ ಜೊತೆನಲ್ಲಿ ಒಳ್ಳೊಳ್ಳೆ ಯೋಜನೆಗಳನ್ನು ಕೂಡ ಸಮಸ್ಯೆಗೆ ತಕ್ಕಂತೆ ಸ್ಪಂದಿಸಿಕೊಂಡು ಯೋಜನೆಗಳನ್ನ ತರ್ತಾ ಇದೆ. ಆಹಾರ ಭದ್ರತಾ ಯೋಜನೆ ಇರ್ಬೋದು, ಕೃಷಿ ಸಿಂಚಾಯಿ ಯೋಜನೆ ಇರ್ಬೋದು, ನಮ್ಮ ರಾಷ್ಟ್ರೀಯ ಸಮಗ್ರ ಕೃಷಿ ಪದ್ಧತಿ ಯೋಜನೆ ಇರ್ಬೋದು, ಬೆಳೆ ವಿಮಾ ಯೋಜನೆ, ಹವಾಮಾನ ಆಧಾರಿತ ಬೆಳೆ ವಿಮಾ ಯೋಜನೆ, ಹೀಗೆ ರೈತರ ಸಮಸ್ಯೆಗಳಿಗೆ ಅನುಕೂಲ ಆಗುವ ನಿಟ್ಟಿನಲ್ಲಿ ಯಾವುದೇ ರೀತಿ ಸ್ಪಂದನೆ ಮಾಡಬೇಕು ಅದಕ್ಕೆ ಎಲ್ಲ ಯೋಜನೆಗಳನ್ನ ತಂದುಕೊಂಡು ಪ್ರಯತ್ನ ನಡೀತಾ ಇದೆ. ಜೊತೆ ಜೊತೆನಲ್ಲಿ ಇತ್ತೀಚಿನ ದಿನಗಳಲ್ಲಿ ರೈತ ಕೃಷಿ ಯಂತ್ರಧಾರೆಗಳನ್ನ 2014 ನಂತರ ಕೃಷಿ ಯಂತ್ರಧಾರೆಗಳನ್ನ ಪ್ರಾರಂಭ ಮಾಡಿ ಬದಲಾದ ಪರಿಸ್ಥಿತಿಗೆ ತಕ್ಕ ಹಾಗೆ ಹೇಗೆ ರೈತ ಹೊಂದ್ಕೊಂಡು ಯಂತ್ರಗಳನ್ನು ಹೆಚ್ಚು ಬಳಕೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ತರಬೇತಿ ಕೊಡೋದ್ರ ಜೊತೆಗೆ ಅದರ ಬಳಕೆಗೆ ಪ್ರೋತ್ಸಾಹವನ್ನು ಕೊಡ್ತಾ ಇದೆ. ಈ ನಿಟ್ಟಿನಲ್ಲಿ ಯಂತ್ರವನ್ನ ಹೆಚ್ಚು ಬಳಕೆ ವೆಚ್ಚ ಉಳಿಸೋದಕ್ಕೆ ಸರ್ಕಾರ ಪ್ರಯತ್ನ ಮಾಡ್ತಾ ಇದೆ. ಜೊತೆ ಜೊತೆನಲ್ಲಿ ಸಹಾಯದಿಂದಲೂ ಕೂಡ ಯಂತ್ರೋಪಕರಣ ಕೊಡೋದಕ್ಕೆ ಸಾಕಷ್ಟು ಅನುದಾನವನ್ನು ಕೂಡ ಒತ್ತಿಕೊಂಡು ಮೀಸಿಟ್ಟು ಬರ್ತಾ ಇದೆ ಅಂತ ಹೇಳಲಿಕ್ಕೆ ನಾನು ಖಂಡಿತವಾಗ್ಲೂ ಸಂತೋಷ ಆಗ್ತದೆ. ಜೊತೆಗೆ ಇತ್ತೀಚಿನ ಕಳೆದ 2 ವರ್ಷಗಳಿಂದೀಚೆಗೆ ಪ್ರಧಾನಮಂತ್ರಿಗಳ ಕಿರು ಆಹಾರ ಸಂರಕ್ಷಣಾ ಉದ್ದಿಮೆ ಯೋಜನೆ ಮತ್ತೆ ಕೃಷಿ ಮೂಲಭೂತ ಸೌಕರ್ಯ ನಿಧಿ ಯೋಜನೆ, ಈ 2 ಯೋಜನೆಗಳಲ್ಲಿ ಒಂದು ಯೋಜನೆ ಸಹಾಯಧನವನ್ನ 50% ಸಹಾಯಧನದಲ್ಲಿ ಗರಿಷ್ಠ 15 ಲಕ್ಷವರೆಗೂ ಒಬ್ಬ ವೈಯಕ್ತಿಕ ಸಂರಕ್ಷಣಾ ಘಟಕಕ್ಕೆ ಪಡ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಿರೋ ಜೊತೆಗೆ ಅವರು ಪಡೆದಂತ ಸಾಲಕ್ಕೆ ಇನ್ನೇನು 15-50% ಸಾಲ ಮಾಡಿರ್ತಾನೆ ರೈತ, ಅದಕ್ಕೆ 3% ಸಹಾಯಧನ ಅನ್ನು ಕೊಡುವಂತದ್ದು ಬಡ್ಡಿಯಲ್ಲಿ, ಅದಕ್ಕೂ ಕೂಡ ಕೃಷಿ ಮೂಲಭೂತ ಸೌಕರ್ಯ ನಿಧಿ ಯೋಜನೆಯಲ್ಲಿ ಅನುವು ಮಾಡಿಕೊಟ್ಟಿದೆ. ಈ ಎಲ್ಲ ಒಟ್ಟಾರೆ ಎಲ್ಲ ಸಂಘಟಿತ ಕಾರ್ಯಕ್ರಮಗಳನ್ನ ನಾವು ಸರಿಯಾದ ಸದ್ಬಳಕೆ ಮಾಡಿಕೊಂಡು ರೈತರು ಖಂಡಿತವಾಗ್ಲೂ ಕೂಡ ಅವರ ಸಮಸ್ಯೆಯಿಂದ ಹೊರಬರಲಿಕ್ಕೆ ಅವಕಾಶಗಳಂತೂ ಇದ್ದೇ ಇದಾವೆ. ಆದ್ರೆ ಒಂದು ಗಮನಿಸಬೇಕಾದಂತಹ ಅಂಶ ಅಂತ ಅಂದ್ರೆ, ಪ್ರಾರಂಭಿಕದಲ್ಲಿ 1947ರಲ್ಲಿ ಇದ್ದಂತ ರೈತರ ಸಂಖ್ಯೆ ಮತ್ತೆ ಇಂದಿನ ರೈತರ ಸಂಖ್ಯೆಗೆ ಹೋಲಿಕೆ ಮಾಡಿದ್ರೆ ಗಣನೀಯವಾಗಿ ಏರಿಕೆಯಾಗಿದೆ. ಇದರ ಪ್ರತಿಫಲವಾಗಿ ಒಟ್ಟು ಲಭ್ಯವಾಗುವ ಪ್ರತಿ ರೈತನ ಕೃಷಿ ಭೂಮಿ ತುಂಡಾಗಿದೆ. ಅಂದ್ರೆ ಸಂಸಾರಗಳು ಡಿವೈಡ್ ಆಗಿ ಒಂದೇ ಕುಟುಂಬಕ್ಕೆ ಇದ್ದಂತ ಭೂಮಿ ಇವತ್ತು ಚಿತ್ರಚಿದ್ರ ಆಗಿ ಸಣ್ಣ ರೈತರು ಮತ್ತೆ ಸಣ್ಣ ರೈತರ ಸಂಖ್ಯೆ ಜಾಸ್ತಿ ಆಗಿದೆ. ಹಾಗಾಗಿ ಸಮಸ್ಯೆಗಳು ಕೂಡ ಸಣ್ಣ ಮತ್ತೆ ಸಣ್ಣ ರೈತರ ಸಂಖ್ಯೆಗಳು ಜಾಸ್ತಿ ಆದಾಗ ಸಮಸ್ಯೆಗಳು ಕೂಡ ಜೊತೆ ಜೊತೆನಲ್ಲಿ ಜೋಡಿಸ್ಕೊಳ್ತವೆ. ಆ ಕಾರಣದಿಂದ ಇತ್ತೀಚಿನ ವರ್ಷದಲ್ಲಿ ನಮ್ಮ 2020-21 ಸಾಲಿನ ನಂತರ ರೈತ ಉತ್ಪಾದಕ ಸಂಸ್ಥೆಗಳ ರಚನೆ ಅಂತೇಳಿ ಕಾರ್ಯಕ್ರಮ ಹಮ್ಮಿಕೊಂಡು ಅದಕ್ಕೂ ಕೂಡ ಕೇಂದ್ರ ಸರ್ಕಾರ ಮತ್ತೆ ರಾಜ್ಯ ಸರ್ಕಾರಗಳು ಎರಡೂ ಕೂಡ ಕೈ ಜೋಡಿಸ್ಕೊಂಡು ಕೆಲಸ ಮಾಡ್ತದೆ. ಯಾರ್ಯಾರು ಗುಂಪುಗಳನ್ನ 1,750 ರೈತರು ಗುಂಪಾಗಿ ಒಂದು ಸಂಸ್ಥೆಯನ್ನು ರಚನೆ ಮಾಡಿಕೊಂಡು ಆ ಮೂಲಕ ಸಣ್ಣ ಸಣ್ಣ ಹಿಡುವಳಿದಾರರು ಒಟ್ಟೆ ಸೇರಿಕೊಂಡು ಅವರ ಆದಾಯವನ್ನು ದ್ವಿಗುಣ ಮಾಡಿಸೋದಕ್ಕೆ ಬೇಕಾದಂತಹ ಪೂರಕ ವಾತಾವರಣವನ್ನು ಸೃಷ್ಟಿ ಮಾಡಿಕೊಳ್ಬಹುದಾಗಿರುತ್ತದೆ. ಅದನ್ನು ಕೂಡ ಖಂಡಿತವಾಗ್ಲೂ ಬಳಕೆ ಮಾಡ್ಕೋಬಹುದು. ಇಲ್ಲಿ ವಿಶೇಷವಾಗಿ ಕೃಷಿ ಉತ್ಪನ್ನ ಸಂಸ್ಕರಣೆ, ಬೆಲೆ ಮೌಲ್ಯವರ್ಧನೆಗೆ, ಉತ್ಪನ್ನಗಳ ತಯಾರಿಕೆಗೆ ಆದಾಯ ಮೂಲ ಉತ್ಪನ್ನ ಹೆಚ್ಚು ಮಾಡ್ಕೊಳ್ಳೋದಕ್ಕೆ, ಕೊಯ್ಲೋತ್ತರ ಸಂಗ್ರಹಣೆ ಮತ್ತೆ ಶೇಖರಣೆಗೆ, ಮತ್ತೆ ಆಧುನಿಕ ತಂತ್ರಜ್ಞಾನ ಬಳಕೆ ಮಾಡೋದಕ್ಕೆ ಬೇಕಾದಂತಹ ಯಂತ್ರಗಳನ್ನ ಖರೀದಿ ಮಾಡಲಿಕ್ಕೆ ಎಲ್ಲಕ್ಕೂ ಕೂಡ ಈ ನಮ್ಮ ರೈತ ಉತ್ಪಾದಕ ಸಂಸ್ಥೆಗಳ ಮೂಲಕ ಕಾರ್ಯಕ್ರಮವನ್ನ ಸದುಪಯೋಗ ಪಡ್ಕೊಳ್ಬಹುದು ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ, ಇನ್ನ ಇಲಾಖೆಯ ಪ್ರಮುಖ ಯೋಜನೆಗಳ ಬಗ್ಗೆ ನಾವು ಆಗಿಂದಾಗೆ ಪ್ರಚಾರ ನಮ್ಮ ಆಕಾಶವಾಣಿ ಮೂಲಕ ಮತ್ತೆ ಇತರೆ ಎಲ್ಲ ಮಾಧ್ಯಮಗಳ ಮೂಲಕ ತಲುಪಿಸ್ತಾ ಇದ್ದೇವೆ. ಅದನ್ನೆಲ್ಲ ಪಡ್ಕೊಂಡು ರೈತರು ಹೆಚ್ಚು ಆದಾಯವನ್ನ ದ್ವಿಗುಣಗೊಳಿಸಿಕೊಳ್ಳುವ ನಿಟ್ಟಿನಲ್ಲಿ ಪ್ರಯತ್ನ ಮಾಡಬೇಕು ಅಂತ ಈ ನಿಟ್ಟಿನಲ್ಲಿ ನಾನು ಮತ್ತೊಮ್ಮೆ ಹೇಳ್ಕೊಳ್ತಾ, ಮತ್ತೊಮ್ಮೆ ಅಮೃತ ಮಹೋತ್ಸವದ ಶುಭಾಶಯವನ್ನ ಮತ್ತೊಮ್ಮೆ ಎಲ್ಲರಿಗೂ ತಿಳಿಸ್ತಾ, ಈ ಅಮೃತ ಮಹೋತ್ಸವ ಆಚರಿಸುವಂತ ನಮ್ಮ ಈ ಶುಭ ಸಂದರ್ಭದಲ್ಲಿ ನಮ್ಮ ಇಂದಿನ ಎಲ್ಲ ಸಮಸ್ಯೆಗಳಿಗೆ ಪರಿಹಾರಗಳನ್ನ ಕಂಡುಕೊಂಡು ಮತ್ತೆ ಒಳ್ಳೆಯ ನೆನಪುಗಳು ಏನಿದಾವೆ ಅದನ್ನ ಮೆಲುಕು ಹಾಕೊಂಡು ನಾವು ಕೃಷಿನಲ್ಲೂ ಕೂಡ ಮುಂದುವರಿಯೋಣ ಅಂತ ಹೇಳ್ತಾ ಎಲ್ಲರಿಗೂ ವಂದಿಸಿ ನನ್ನ ಮಾತನ್ನ ಮುಕ್ತಾ ಇದ್ದೇನೆ. ಧನ್ಯವಾದಗಳು. ಇದುವರೆಗೆ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೃಷಿ ಅಭಿವೃದ್ಧಿ ಈ ಕುರಿತು ಉಡುಪಿ ಜಿಲ್ಲೆಯ ಜಂಟಿ ಕೃಷಿ ನಿರ್ದೇಶಕರಾದ ಡಾಕ್ಟರ್ ಎಚ್ ಕೆಂಪೇಗೌಡ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ನಮ್ಮ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಯವರು ನವಮಂಗಳೂರು ಬಂದರು ಪ್ರಾಧಿಕಾರದಲ್ಲಿ 1,200 ಕೋಟಿ ರೂಪಾಯಿ ಮೊತ್ತದ ವಿವಿಧ ಕಾಮಗಾರಿಗಳ ಶಿಲಾನ್ಯಾಸ ಮತ್ತು ಲೋಕಾರ್ಪಣೆ ನೆರವೇರಿಸಲು ಇದೇ ಸೆಪ್ಟೆಂಬರ್ 2 ಮಂಗಳೂರಿಗೆ ಆಗಮಿಸಲಿದ್ದಾರೆ. ಕೂಳೂರಿನ ಗೋಲ್ಡ್ ಫಿಂಚ್ ಸಿಟಿ ಮೈದಾನದಲ್ಲಿ ಪ್ರಧಾನ ಕಾರ್ಯಕ್ರಮ. ಸಾರ್ವಜನಿಕರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವ ಮೂಲಕ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಕೋರಿದ್ದಾರೆ ಮಂಗಳೂರು ಉತ್ತರ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಡಾಕ್ಟರ್ ಭರತ್ ವೈ ಶೆಟ್ಟಿ. ಈಗ ಕೇಳಿ ಆರೋಗ್ಯ ಮಾಹಿತಿ. ತಾಯಿಗಿಂತ ಬಂಧು ಇಲ್ಲ, ಉಪ್ಪಿಗಿಂತ ರುಚಿ ಇಲ್ಲ ಎನ್ನುವಂತಹ ಮಾತನ್ನು ನೀವೆಲ್ಲ ಕೇಳಿರಬೇಕು. ನಮ್ಮ ದೇಹದ ಸಮರ್ಪಕ ಕಾರ್ಯನಿರ್ವಹಣೆ ಹಾಗೂ ಬೆಳವಣಿಗೆಗೆ ಅಗತ್ಯವಾಗಿರುವಂತಹ ಹಲವಾರು ಧಾತುಗಳ ಪೈಕಿ ಸೋಡಿಯಂ ಕೂಡ ಒಂದು. ಇದು ಆಹಾರ ಪದಾರ್ಥಗಳಲ್ಲಿ ಕಡಿಮೆ ಪ್ರಮಾಣದಲ್ಲಿದ್ದು ಅದರಿಂದ ಉಂಟಾಗುವಂತಹ ಕೊರತೆಯನ್ನು ನೀಗಿಸುವುದಕ್ಕೆ ಮತ್ತು ರುಚಿಗಾಗಿ ಅಲ್ಪ ಪ್ರಮಾಣದ ಉಪ್ಪಿನ ಅಗತ್ಯ ಇರ್ತದೆ. ಹೀಗೆ ನಮಗೆ ನಿತ್ಯ ಅಗತ್ಯವೆನಿಸಿರುವಂತಹ ಉಪ್ಪಿನ ವೈಜ್ಞಾನಿಕ ಹೆಸರು ಸೋಡಿಯಂ ಕ್ಲೋರೈಡ್ ಎನ್ನುವಂತಹದ್ದು. ಇದು ಸೋಡಿಯಂ ಮತ್ತು ಕ್ಲೋರೈಡ್ ಎಂಬ 2 ಅಂಶಗಳಿಂದ ಆಗಿರುವಂತಹ ರಾಸಾಯನಿಕ ವಸ್ತು. ಪ್ರತಿ ಗ್ರಾಂ ಉಪ್ಪಿನಲ್ಲಿ 0.4 ಗ್ರಾಂನಷ್ಟು ಸೋಡಿಯಂ ಹಾಗೂ 0.6 ಗ್ರಾಂನಷ್ಟು ಕ್ಲೋರೈಡ್ ಈ ಅಂಶ ಇರ್ತದೆ. ನಮಗೆ ಅವಶ್ಯ ಇರುವಂತಹ ಉಪ್ಪಿನ ಪ್ರಮಾಣವು ದಿವಸಕ್ಕೆ ಗರಿಷ್ಠ ಅಂತಂದರೆ 5 ಗ್ರಾಂನಷ್ಟು ಮಾತ್ರ ಎನ್ನುವುದು ವಿಶ್ವ ಆರೋಗ್ಯ ಸಂಸ್ಥೆಯು ಸೂಚಿಸಿರುವಂತಹ ಅಂಶ. ಅಂದರೆ 5 ಗ್ರಾಂ ಉಪ್ಪಿನಲ್ಲಿರುವಂತಹ 2 ಗ್ರಾಂ ಸೋಡಿಯಂ ನಮ್ಮ ದೇಹದ ಜೀವರಸಾಯನ ಕ್ರಿಯೆಗಳಿಗೆ ಅಗತ್ಯ ಇರುವಂತಹ ಗರಿಷ್ಠ ಮಟ್ಟ. ನಾವು ಸೇವಿಸುವಂತಹ ಆಹಾರದಲ್ಲಿ ಲಭ್ಯವಿರುವ ನೈಸರ್ಗಿಕ ಸೋಡಿಯಂನಿಂದಾಗಿ ನಾವು ಈ ಗರಿಷ್ಠ ಪ್ರಮಾಣಕ್ಕಿಂತ ಕಡಿಮೆ ಅಡಿಗೆ ಉಪ್ಪನ್ನು ಸೇವಿಸಬೇಕಾಗಿದೆ. ಅಂಗಡಿಗಳಲ್ಲಿ ಸಿಗುವಂತಹ ಬಹುಕಾಲ ಕೆಡದೇ ಇರುವಂತಹ ಆಹಾರ ಪದಾರ್ಥಗಳಲ್ಲಿ

ಮಾಧವೇಂದ್ರ ಗುರು ಪಾವನಕಾಯ ರಾಘವೇಂದ್ರ ಮಂತ್ರಾಲಯ ನಿಲಯ ರಾಘವೇಂದ್ರ ಗುರು ಪಾವನಕಾಯ ರಾಘವೇಂದ್ರ ಮಂತ್ರಾಲಯ ನಿಲಯ ರಾಘವೇಂದ್ರ ಗುರು ಪಾವನಕಾಯ ಘನಾಶಕ ರಾಘವೇಶನ ಪಾದವನ ಜಾರಾಧಕ ರಾಘವೇಂದ್ರ ದುರಿತೌ ಘನಾಶಕ ರಾಘವೇಶನ ಪಾದವನ ಜಾರಾಧಕ ರಾಘವೇಂದ್ರ ಗುರು ಪಾವನಕಾಯ ರಾಘವೇಂದ್ರ ಮಂತ್ರಾಲಯ ನಿಲಯ ರಾಘವೇಂದ್ರ ಗುರು ಪಾವನಕಾಯ ಶರಣು ಹೊಕ್ಕೆನು ಇಂದು ಕಿರಣ ಪೊಲುವ ಚರಣ ಸ್ಮರಣೆ ಕರುಣಿಪುದು ನಿನ್ನಯ ಕರುಣ ಶರಣು ಹೊಕ್ಕೆನು ಇಂದು ಕಿರಣ ಪೊಲುವ ಚರಣ ಸ್ಮರಣೆ ಕರುಣಿಪುದು ನಿನ್ನಯ ಕರುಣ ರಾಘವೇಂದ್ರ ಗುರು ಪಾವನಕಾಯ ರಾಘವೇಂದ್ರ ಮಂತ್ರಾಲಯ ನಿಲಯ ರಾಘವೇಂದ್ರ ಗುರು ಪಾವನಕಾಯ ವಿದ್ಯಾಭೂಷಣರ ಧ್ವನಿಯಲ್ಲಿ ಭಕ್ತಿಗೀತೆಯನ್ನು ಕೇಳಿದಿರಿ. ಕೇಳುಗರೆ, ಮಂಗಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಇಂದಿನ ಧಾರಣೆಗಳು. ಹಳೆ ಅಡಿಕೆ ಕ್ವಿಂಟಾಲಿಗೆ 52,500 ರಿಂದ 55,500 ರೂಪಾಯಿ, ಹೊಸ ಅಡಿಕೆ ಕ್ವಿಂಟಾಲಿಗೆ 40,000ರಿಂದ 47,000 ರೂಪಾಯಿ, ಕೋಕಾ ಕ್ವಿಂಟಾಲಿಗೆ 24,000ರಿಂದ 28,500 ರೂಪಾಯಿ, ಕೊಬ್ಬರಿ ಸ್ಥಳೀಯ ಮಿಲ್ಲಿಂಗ್ ಕ್ವಿಂಟಾಲಿಗೆ 6,400ರಿಂದ 9,000 ರೂಪಾಯಿ, ತೆಂಗಿನಕಾಯಿ ಒಂದನೇ ವರ್ಗ 1,000ಕ್ಕೆ 16,000ರಿಂದ 20,000 ರೂಪಾಯಿ, ಎರಡನೇ ವರ್ಗ 1,000ಕ್ಕೆ 12,000ರಿಂದ 15,000 ರೂಪಾಯಿ, ಅಕ್ಕಿ ಸ್ಥಳೀಯ ಗಿರಣಿ ಬೆಳ್ತಿಗೆ ಕ್ವಿಂಟಾಲಿಗೆ 2,850ರಿಂದ 2,550 ರೂಪಾಯಿ, ಕಟ್ಟ ಸಾಂಬಾರ್ ಕ್ವಿಂಟಾಲಿಗೆ 2,950ರಿಂದ 3,050 ರೂಪಾಯಿ, ಐಆರ್ 8 ಕ್ವಿಂಟಾಲಿಗೆ 2,900 ರಿಂದ 3,000 ರೂಪಾಯಿ, ಆಮದು ಭತ್ತ ಕ್ವಿಂಟಾಲಿಗೆ 1,750 ರಿಂದ 1,950 ರೂಪಾಯಿ.